ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಉತ್ತಮ ಕೃಷಿ ನಿರ್ವಹಣೆಗಾಗಿ ಕಿವಿ ಮಾತುಗಳು. ಈ ಕುರಿತು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಚಿಕ್ಕಮಲ್ಲಿಗವಾಡದ ಪ್ರಗತಿಪರ ರೈತರಾದ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೇನ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಯಶಸ್ವಿ ಪ್ರಗತಿಪರ ರೈತರಿದ್ದಾರೆ, ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರವರು, ಧಾರವಾಡ ತಾಲೂಕು ಚಿಕ್ಕಮಲ್ಲಿಗವಾಡದವರು. ಅವರು ಎರೆಹುಳು ಕೃಷಿಯೊಳಗೆ ತುಂಬ ಯಶಸ್ವಿಯಾಗಿ ಮಾರ್ಗದರ್ಶಿ ಆಗಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ರೈತ ಬಾಂಧವರು ತರಬೇತಿಯನ್ನು ಮಾಡಿಕೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಲಿಕ್ಕೆ ಸಂತೋಷ ಅನಿಸುತ್ತೆ. ಬಸವರಾಜ್ ಹುಚ್ಚಯ್ಯನವರವರೇ ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ವಂದನೆಗಳು. ಬಸವರಾಜ್ ಅವರೇ, ಈಗ ಒಂದು ಮಾತದ ಅನ್ನದಾತ ಒಕ್ಕಿದರೆ ನಾವೆಲ್ಲ ಆರೋಗ್ಯವಂತರಾಗಿ ಆಹಾರಕ್ಕೆ ತೊಂದರೆ ಇಲ್ಲದೆ ನಾವು ಬದುಕಬಹುದು. ಅನ್ನದಾತ ದುಡಿಲಿಲ್ಲ ಅಂದರೆ ನಮಗೆಲ್ಲ ಕಷ್ಟ. ಆದರೆ ಏನಾಗಿದೆ, ಇವತ್ತು ರೈತರ ಬದುಕು ಸಾಕಷ್ಟು ಡೊಲಾಯಮಾನವಾಗಿದೆ. ಮಳೆ ಮೇಲೆ ಅವಲಂಬಿತವಾದಂಥ ರೈತರು ಈಗ ನೋಡ್ರಿ, ಯಾವ ಬೇಕಾವ ಮಳೆ ಆಗ್ತಾ ಇದೆ, ಯಾವಾಗ ಬೇಕೋ ಆ ಮಳೆ ಆಗುವುದಿಲ್ಲ. ಹೀಗಾಗಿ ರೈತರ ಬದುಕು ತುಂಬ ಶೋಚನೀಯ ಸ್ಥಿತಿ ಒಳಗದೆ. ಒಟ್ಟಾರೆ ನಮ್ಮ ಈ ಭಾಗದ ರೈತರ ಒಂದು ಸ್ಥಿತಿಗತಿಗಳು ಸಾಮಾನ್ಯವಾಗಿ ಯಾವ ರೀತಿ ಇದೆ, ಅದ್ರ ಬಗ್ಗೆ ಪ್ರಥಮ ಮಾಹಿತಿಯನ್ನು ತಾವು ಕೊಡ್ಬೋದಾ? ನೋಡಿ, ನಮ್ಮದು ಆಧುನಿಕ ಕೃಷಿಗೆ ನಾವು ಹೋಗಿದ್ದ ಆತಂದ್ರೆ ಆ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ಅಜಗಜಾಂತರ ಫರ್ಕ್ ಐತಿ. ಆಗಿನ ಕೃಷಿ ಯಾವ ಥರ ಇತ್ತು ಅಂತಂತಂದ್ರೆ ಅದೇ ರೈತ ಅದೇ ಮಾಲಕ, ಅವನೇ ಸ್ವತಃ ದುಡಿದು ಅವನೇ ಸ್ವತಃ ಉಣ್ಣೋದು, ಈ ಥರ ಇತ್ತು. ಆಮೇಲೆ ಮೊದಲೇ ಇಷ್ಟೊಂದು ಮೆಕ್ಯಾನಿಸಮ್ ಇದ್ದಿದ್ದಿಲ್ಲ. ಮೆಕ್ಯಾನಿಸಮ್ ಒಂದು ದೃಷ್ಟಿಲೇ ಬಂದಿದ್ದು ಭಾರಿ ಒಳ್ಳೆಯದು, ಬೇಕು ಅಭಿವೃದ್ಧಿ ಹೊಂದಲಿಕ್ಕೆ ಮೆಕ್ಯಾನಿಸಮ್ ಬೇಕು. ಆದರೆ ನಾವು ದುರುಪಯೋಗ ಎಲ್ಲಿ ಮಾಡ್ಕೊಳ್ಳೋಕತ್ತಿದ್ದೀವಿ ಅಂದರೆ, ನಮಗೆ ಅವಶ್ಯಕತೆ ಇಲ್ಲದಾಗೂ ನಾವು ಮೆಕ್ಯಾನಿಸಮಿಗೆ ಹೋಗ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ, 3 ಆಕಳ ಕಟ್ಟಿ ಹಾಲು ಹಿಂಡು ಮಿಷನ್ ತೊಗೊತಾರೆ. ಆ್ಯಕ್ಚುಲಿ 6 ಆಕಳು ಮಟ್ಟನೂ ಹಾಲು ಹಿಂಡು ಮಿಷನ್ ತೊಗೋಬಾರ್ದು. ಯಾಕಂದ್ರೆ ಅವನು ಸಬಲವ, ಹಿಂಡ್ಲಿಕ್ಕೆ ಸಬಲನ ಅವನು, ಅದ್ರ ಸೈಡ್ ಇಫೆಕ್ಟ್ ಏನೈತಿ, ಅದರಿಂದ ತೊಂದರೆ ಏನೈತಿ ಅಂದ್ರೆ ಮುಂದೆ ಬರೋಣ. ಈಗ ಅವ ಸ್ವಂತ ಹಿಂಡಬೇಕು, ಸ್ವಂತ ಸಗಣಿ ಒಗಿಬೇಕು, ಆಮೇಲೆ ಸ್ವಂತ ಆಕಳ ಮೈ ತೊಳಿಬೇಕು, ಆಮೇಲೆ ಸ್ವಂತ ಅವನೇ ಮಾರ್ಕೆಟ್ಗೆ ಹೋಗಿ ಹಾಲು ಕೊಟ್ಟು ಬರಬೇಕು. ಇವ ಏನು ಮಾಡ್ತಾನೆ ಗೊತ್ತಾ, ಯಾರೋ ಒಬ್ರು 2 ಆಕಳ ಮಾಡಿದ್ರು, ಅವ್ರು ದೊಡ್ಡ ಪ್ರಮಾಣದಾಗ ಲಾಭ ಹೊಂದಿದ್ರು ಅಂತ ಅವ್ರು ಹೇಳ್ತಾರಲ್ಲ, ಅದನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಇವ ಒಮ್ಮೆಗೆ 5 ಆಕಳ ತೊಗೊಂಡು, ಇವನಿಗೆ ಒಂದು ದಿನ ಹಿಂಡಾಕ್ ಬರೋದಿಲ್ಲ, ಇವನಿಗೆ ಒಂದು ದಿನ ಸಗಣಿ ಒಗ್ಯಾಕ ಬರೋದಿಲ್ಲ. ಮೊದಲಿಂದ ನೋಡ್ರಿ, ನಮ್ಮ ಅಜ್ಜವ್ರ ಕಾಲಲ್ಲೇ ನೀವು ಬರ್ರಿ, ಅದು ಹೆಂಗೆ ತಂದ್ರೆ ಅದು ಕೃಷಿ ಸಂಪ್ರದಾಯ. ಒಂದು 5-6 ವರ್ಷ ಆದ ಅಂದ್ರೆ ಕನಿಷ್ಠ ಪಕ್ಷ ಒಂದು 3 ವರ್ಷ ದನ ಮೇಯಿಸ್ತಿದ್ದವ ಆ ವ್ಯಕ್ತಿ, 3 ವರ್ಷ ದನ ಮೇಯಿಸ್ತಿದ್ದ ಅಂದ್ರೆ ಅವ್ನು ದನದ ಕೂಡ ಪಳಗಿ ಬಿಡ್ತಿದ್ದ. ದನ ಅಂದ್ರೆ ಏನು, ದನ ಕೂಡ ದನ ಆಗಿಬಿಡ್ತಿದ್ದವ. ಅವಾಗ ಅವ ಏನು ಮಾಡ್ತಿದ್ದ, ಅದ್ರನ್ನು ಚಲೋ ಆಕಳ ತೊಗೊಂಡು ಎಮ್ಮೆ ತೊಗೊಂಡು ಹೈನಕ್ಕೆ ಇಟ್ಕೊತಿದ್ದ, ಅದ್ರನ್ನು ಚಲೋ ಹೋರುಗಳು ತೊಗೊಂಡು ಕಂತಕ್ಕೆ ಇಟ್ಕೊತಿದ್ದ. ಈಗ ಇದಿಲ್ಲ, ಆ ಪ್ರೇರಣೆನೇ ಇಲ್ಲ. ಯಾಕಂತಂತಂದ್ರೆ ಬಡ ಬಡ ಈಗ ಅವ್ನು ಏನು ಮಾಡ್ತಾನೆ, ಗಾಡಿಲೇ ಮೆಕ್ಯಾನಿಸಮ್ ಹಾಕಂದ್ರೆ ಈ ಯಾವ ದುಸ್ತರಕ್ಕೆ ಬಂದತ್ತಿರಿ ಅಂದ್ರೆ ಕೃಷಿ. ಒಂದು ಮಾತನ್ನ ಹೇಳ್ಬೇಕಂದ್ರೆ, ಬಿತ್ತುವಾಗ ಗಾಡಿಲೇ ಬಿತ್ತಾರು, ಎಡಿ ಕುಂಟಿಗೆ ಎತ್ತನ ತರ್ತಾರೆ, ಹೊಳ್ಳಿ ಎಡಿ ಕುಂಟಿ ಆದ ಮರಣ ಎತ್ತನ ಕೊಡ್ತಾರೆ. ನಾನು ಕೃಷಿ ಒಳಗೆ ಅಭಿವೃದ್ಧಿ ಹೊಂದುತ್ತೇನೆ, ನಾ ಕೃಷಿ ಒಳಗೆ ಸಾಧನೆ ಮಾಡ್ತೇನೆ, ನಾ ಕೃಷಿ ಒಳಗೆ ನಾ ಬದುಕ್ತೇನೆ ಅಂತಂತಂದ್ರೆ, ಅವ ದನದ ಕೂಡ ಒಡನಾಟ ಬೆಳೆಸಿದ್ರೆ ಅಷ್ಟೇ ಕೃಷಿ ಉದ್ವಾರ ಆಗ್ತದೆ. ಇಲ್ಲ ತನ್ನ ದನ ಇಲ್ಲ ಅಂದ್ರೆ ಕೃಷಿ ಇಲ್ಲ. ನೋಡಿ, ಮೊದಲು ಹೆಂಗಿತ್ತು ಕೃಷಿ, ಬೀಜ ಅವಂದು, ಶ್ರಮ ಅವಂದು, ಗೊಬ್ಬರ ಅವಂದು, ಆಮೇಲಿಂದ ಹಗ್ಗ ಅವಂದು, ಕಸಬರಿಗೆ ಮೊದಲು ಮಾಡಿ ಅವಂದು. ಈಗ ಏನೇನಿಲ್ಲ, ಎಲ್ಲ ಹೊರಗೆ ತರೋದು, ಹೊರಗೆ ತರೋದು, ಲಾಸ್ಟ್ಗೆ ಅದನ್ನು ಆದಾಯ ಮತ್ತು ವೆಚ್ಚ ನಾವು ತಾಳೆ ಹಾಕಿ ನೋಡಿದ್ರೆ ಆದಾಯಕ್ಕಿಂತಲೂ ವೆಚ್ಚನೇ ಜಾಸ್ತಿ ಕಾಣ್ತದೆ. ಯಾಕಂತಂದ್ರೆ ಇನ್ಪುಟ್ ಎಲ್ಲ ಹೊರಗಡೆಯಿಂದ ಬರ್ತತಿ, ಔಟ್ಪುಟ್ ಇವ್ರದ್ದು ಹೋಗೋದು ಕಡಿಮೆ ಹೋಗ್ತದೆ. ಆಮೇಲೆ ಇಳುವರಿಗೆ ಮಹತ್ವ ಕೊಡೋಲ್ಲ. ನಾನು ಕೃಷಿ ಮಾಡಾಕತ್ತಿನಿ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಇಳುವರಿ ತೆಗಿಬೇಕು. ಮಾರ್ಕೆಟು ರೇಟು ಬಗ್ಗೆ ನಾವು ಇದು ಮಾಡ್ಕೋತಕ್ಕದ್ದು ಅಲ್ಲ, ನಮ್ಮ ಮೇನ್ ಏನು, ಇಳುವರಿ. ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರವರೇ, ಅನುಭವಿ ರೈತರು ನೀವು, ಇವತ್ತು ತಾವು ಹೇಳಿದ ಮಾತುಗಳು ತುಂಬ ಸತ್ಯವಾಗಿದೆ. ನಮ್ಮ ರೈತ ಮೊದಲು ಸ್ವಾವಲಂಬಿ ಆಗಿದ್ದೆ, ಈಗ ಪರಾವಲಂಬಿ ಆಗ್ತಾ ಹೌದು, ಹೀಗಾಗಿ ಅದು ಸಾಕಷ್ಟು ಸಮಸ್ಯೆಗಳಾಗ್ತದೆ. ಇನ್ನೊಂದು ವಿಷಯ ಅಂತಂದ್ರಿ, ಹಸಿರು ಕ್ರಾಂತಿ ಆಯಿತು ಅಂತ ಆವಾಗ ನಾವು ಹೆಚ್ಚು ಬೆಳಿಬೇಕು ಅಂತಕೊಂಡು ಭೂಮಿಯ ಗುಣಮಟ್ಟದ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಹೀಗಾಗಿ ಇವತ್ತು ಏನಾಗಿದೆ, ಎಷ್ಟೋ ನಮ್ಮ ರೈತ ಬಾಂಧವರ ಭೂಮಿ ಬರ್ಡ್ ಆಗಿದೆ. ಏನು ಬೆಳೆದ್ರು ಅದು ಕೈಗೆ ನಿಲ್ಕಲಾರದಂತ ಪರಿಸ್ಥಿತಿ ಸಾಕಷ್ಟು ರೈತ ಬಾಂಧವರಿಗಿದೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮಣ್ಣಿನ ಒಂದು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಮುಖ್ಯವಾಗಿ ತಾವು ಹೇಳಿದ್ರಲ್ಲ, ಈ ಸಾವಯವದಿಂದ ಹೊರಗೆ ಬಂದ್ಬಿಟ್ವಿ, ಸಹಜ ಕೃಷಿಯಿಂದ ಹೊರಗೆ ಬಂದ್ವಿ. ಇಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ನಾವು ಮಾಡ್ತಾ ಇರುವಂತ ಕೃಷಿಗೆ ಅದರ ವೈಜ್ಞಾನಿಕವಾದಂತ ಪರಿಕ್ರಿಯೆ ನಮಗೆ ಮಾಹಿತಿ ಇಲ್ಲ. ಸರ್ಕಾರಿ ಗೊಬ್ಬರ ನಾವು ಏನು ಹಾಕಾಕತ್ತೀವಲ್ಲ, ನಾವು ಎಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಾಗ ಹಾಕಬೇಕು, ನಾವು ಯಾವ ಬೆಳೆಗೆ ಹಾಕಬೇಕು ಅನ್ನುವಂಥದ್ದು ನಮಗೆ ಗೈಡ್ಲೈನ್ಸ್ ಇಲ್ಲ, ನಾವು ಕಲ್ಕೊಂಡಿಲ್ಲ. ಆ ಪ್ರಮಾಣದಾಗ ನಾವು ಅದನ್ನು ಯೂಸ್ ಮಾಡಿದ ಕರೀತ ನಾವು ಈ ಮಟ್ಟಕ್ಕೆ ಬರ್ತಿದ್ದಿಲ್ಲ. ಇವತ್ತು ಅವ ಊರು ಮುಂದಿನ ಹೊಲಕ್ಕೆ 3 ಚೀಲ ಕಡದ ಅಂತೇಳಿ ಅಂತಂದ್ರೆ ಒಂದು ಕರ್ರಗ ಬೆಳಿ ಬಂತಂದ್ರೆ ಇವು 6 ಚೀಲ ಹೋಗೋದು ಬರ್ತಾನೆ, ಇವು 6 ಚೀಲ ಹೋಗೋದಂದ್ರೆ ಇವು 12 ಚೀಲ ಹೋಗಿತ್ತಾನೆ. ಯಾಕಂತಂದ್ರೆ ಇವ್ರ ಉದ್ದೇಶ ಏನೋ ಅವ್ರ ಕಿತ್ತು ನಾವು ಮುಂದೆ ಹೋಗಬೇಕು. ಯಾಕಂತಂದರೆ ಅದು ನಮ್ಮ ಕೃಷಿ ಪನಿಷ್ಮೆಂಟ್ ಕೊಡೋದು ದೀರ್ಘಾವಧಿ ನಂತರ ಶಿಕ್ಷೆ ಕೊಡ್ತೈತೆ ಅಲ್ಲ, ದೀರ್ಘಾವಧಿ ನಂತರ. ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟು ಈಗ ಅದು ಕೃಷಿ ನಮ್ಗೆ ಏನು ಮಾಡೈತಿ, ಈಗ ಶಿಕ್ಷೆ ಕೊಟ್ಟತಿ. ಈಗ ನಾವು ಆ ಶಿಕ್ಷೆದಿಂದ ವಿಮುಕ್ತರಾಯ್ಕಾಸ ಶಿಕ್ಷೆದಿಂದ ನಾವು ಹೊರಬರ್ಬೇಕಂತಂದ್ರೆ ನಾವು ಆಧುನಿಕ ಕೃಷಿಗೆ ಹೋಗಲೇಬೇಕು. ಆಧುನಿಕ ಕೃಷಿ ಅಂತಂತಂದ್ರೆ ಬೇರೆ ಏನೂ ಅಲ್ಲ, ಎತ್ತು ದನ ಪಶು ಸಂಪತ್ತು ಆ ನಂತರ ಕೃಷಿ ಸಂಪತ್ತು ಎರಡನ್ನೂ ಒಂದು ಗುಡಿಸ್ಕೊಂಡು ಹೋದಾಗ ನಾವು ಆಧುನಿಕ ಕೃಷಿಗೆ ಹೋಗ್ತೀವಿ. ನಿಮ್ಯಾಗ ಇವೆಲ್ಲ ರಾಶಿ ಮಿಷನು ಟ್ರ್ಯಾಕ್ಟರ್ ಉಳುಮೆ ಇವೆಲ್ಲ ಇರೋದೇ, ಇದಕ್ಕೆ ನಾನು ಬೇಡ ಅಂತ ಇಲ್ಲ. ಆದರೆ ನಾವು ಗಳೆ ಹೊಡೆದು ಆಮೇಲೆ ಹಾಲು ಹಿಂಡೋದು ಆಮೇಲೆ ಕರುಗಳ ಸಂಪತ್ತನ್ನು ನಮ್ಮ ಮನೆಯಲ್ಲೇ ಉತ್ಪಾದನೆ ಮಾಡೋದು, ಇದು ನಮ್ಮ ಕೃಷಿ ಒಳಗೆ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಅದನ್ನು ಸಹಕರಿಸ್ಕೊಂಡು ಕಾಸು ನಾವು ಅವಲಂಬಿತ ಹೊಂದಿರ ನಾವು ಮೊದಲನೇ ಕೃಷಿಗೆ ನಾವು ಲಾಸ್ ಆಗಕ್ಕೆ ಆಗೋದಿಲ್ಲ. ಈ ಕೃಷಿಯೊಳಗೆ ಲಾಭ ಆಗ್ತದ ಯಾವಾಗ ಅಂತಂದ್ರೆ ಆಧುನಿಕ ಕೃಷಿ ತಲೆಯಲ್ಲಿ ಇಟ್ಕೊಂಡು ನೋಡಿ. ಮೊದಲ ನಮ್ಮ ರೈತರು ಯಾವೊಬ್ಬ ರೈತನು 6 ಗಂಟೆ ಮ್ಯಾಗ ಇದ್ದಿದ್ದು ನಿದರ್ಶನ ಇಲ್ಲ. ಈಗ ಒಂದು 20 ವರ್ಷದಿಂದ 6 ಗಂಟೆ ಕನಿಷ್ಠ ಪಕ್ಷ 4 ಗಂಟೆಕ್ಕಂದ್ರೆ ಎದ್ದು ಅವರು ಅಗ್ದಿ ಸೆಗಣಿ ಕಸ ಮಾಡೋದ ಇವ್ರು ಏನು ತುತ್ತು ಕೂಳಲ್ಲ ನೀರಲ್ಲ ಏನು ಮಾಡ್ತಿದ್ದಿಲ್ಲ. ಆದ್ರೆ ನಮ್ಮ ಕೃಷಿಕರು ಎಲ್ಲಿಗೆ ಬಂದೇವು ಅಂತಂದ್ರೆ 8 ಗಂಟೆ ಹೇಳ್ತೇವೆ. ಆಮೇಲಿಂದ ಅವ್ರು 9-10 ಗಂಟೆಕ್ಕಂದ್ರೆ ಆರಾಮ್ ರೆಸ್ಟ್ ಮಾಡ್ತಿದ್ರು. ಯಾಕಂದ್ರೆ ಅವ್ರು ಕೆಲಸನ ಜಾಸ್ತಿ ಆಕಿತ್ತು ಅವ್ರಿಗೆ, ಅವ್ರ ಮನ್ಕೊಂಡ್ರೆ ಸಾಕಂತಿದ್ರು ಅವರು. ಇವರು ಕೆಲಸನೇ ಇಲ್ಲ, ಸಮಯಕ್ಕೆ ಮಹತ್ವ ಕೊಡಲಿದ್ದನೇ ನಾವು ಕೃಷಿ ಒಳಗೆ ನಮ್ಮ ಯುವಕರು ಹಿಂದೆ ಬಿದ್ದಿದ್ದು. ನಮಗೆ ಯುವಕರು ಕೃಷಿ ಒಳಗೆ ಹಿಂದೆ ಬಿದ್ದಿದ್ದು ಯಾಕಂತಂದ್ರೆ ಸಮಯ ಪ್ರಜ್ಞೆ ಇಲ್ಲ. ಏನಪ್ಪ ಜೋಳ ರಾಶಿ ಮಾಡಿಸ್ಬೇಕಾ, ಸರಿ ಬಿಡು ಆ ಮಿಷನ್ ತೊಗೊಂಡ್ಬರ್ತಾನೆ, 1 ತಾಸಿನಾಗ ಅದ್ರ ಒಟ್ಟು ರಾಶಿ ಮಾಡಿ ಹೋಗಿ ಹೋಗ್ತದೆ ಅಂತ ಅನ್ನುವಂಥ ಸೃಷ್ಟಿ ಒಳಗೆ ಇವ್ರು ಬಂದಾರ. ಆದ್ರೆ ಮೊದಲಿನ ಕೃಷಿ ಹೆಂಗಿತ್ತಂತಂದ್ರೆ 8 ಚೀಲ ಜೋಳ ತೆಗಿಬೇಕಾತು ಅಂತಂದ್ರೆ ಕನಿಷ್ಠ ಪಕ್ಷ ಅವನು 8 ದಿನ ದುಡಿತಿದ್ದ. ಯಾಕೆ ಕನ ಮಾಡ್ಬೇಕು ಆಮೇಲಿಂದ ಅದರಿಂದ ಬೆನಿಫಿಟ್ ಏನಿತ್ತಂತ ಹೇಳ್ತೀನಿ ನಾನು. ಅವ ಕನ ಮಾಡ್ಬೇಕಾ, ಆಮೇಲಿಂದ ಅದನ್ನ ಸಾರಸ್ಬೇಕಾ, ಆಮೇಲಿಂದ ಅಲ್ಲೇ 2 ಎತ್ತನ ಕಟ್ಟಬೇಕಾ, ಕಟ್ಟಬೇಕು. ಅವ ಎತ್ತ ಅವ್ನ ಜೊತೆಗೇ ಇರ್ಬೇಕು. ಆ ಸೆಗಣಿ ಹೋದ ಕಾಸು ಹೊಲಕ್ಕೆ ಹಾಕ್ತಿದ್ದ, ಆಮೇಲೆ ಆ ಕನದಿಂದ ಬಂದಂತ ಅದು ಭೂಸ ಧೂಳ ಚಟ್ಟ ಅದು ಹೊಕ್ಕಾಸು ಹೊಲಕ್ಕೆ ಹಾಕ್ತಿದ್ದ, ಅದನ್ನ ಗಳೆ ಹೊಡಿತಿದ್ದ, ಅದು ಗೊಬ್ಬರ ಕಿತ್ತ. ಆಮೇಲೆ ಅವ ಏನ್ ಮಾಡ್ತಿದ್ದ, ಒಂದು ತಿಂಗಳಾನ್ಗಟ್ಲೆ ಹೊಲದೊಳಗೆ ಆರಾಮಾಗಿ ಅವನು ಕೃಷಿ ಮಾಡ್ತಿದ್ದ. ಆ ಕನ ಮಾಡುದು, ಆಮೇಲೆ ತನ್ನ ರೆಂಟಿ ಹೊಡಿದು, ಮತ್ ಮಧ್ಯಾಹ್ನ ಒಂದು ರೆಸ್ಟ್ ಮಾಡುದು ಮಾಡ್ತಿದ್ದ. ಅದು ಕಂಟಿನ್ಯೂ ಆಗಿ ಅದು ಏನಾಗ್ತಿತ್ತು, ಕೃಷಿ ಚಟುವಟಿಕೆ ನಿರಂತರವಾಗಿ ನಡೀತಿತ್ತು. ಈಗ ನೋಡಿ ರಾಶಿ ಮಿಷನ್ 10 ಚೀಲದ ಒಳ ತೆಗಿಯೋಕೆ ಎಷ್ಟು ಟೈಮ್ ಬೇಕು ನಿಮಗೆ, ಬಹಳ 15-20 ನಿಮಿಷ. ಒಂದು 9 ಕೆಲಸ ಅವ ಒಂದು ತಿಂಗಳು ಮಾಡ್ತಿದ್ದ. ಅವ ಹುಚ್ಚ, ಅವ ರೈತ ದಡ್ಡ ಇಲ್ಲ. ಪರಂಪರಾತ ಕೃಷಿ ಒಳಗೆ ಅವ ಅಭಿವೃದ್ಧಿ ಹೊಂದಿದ್ದೆ ಆ ಕಾರಣಕ್ಕೆ. ಯಾವ ಕಾರಣಕ್ಕೆ, ನಿರಂತರವಾಗಿ ಕೃಷಿ ಒಳಗೆ ಇದ್ದಿದ್ದಕ್ಕೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಕೃಷಿನ ಮೊದಲ ನಿರಂತರ ಉದ್ಯೋಗ ಅಂತ ತಿಳ್ಕೊತಿದ್ರು. ಈಗಿನ ಯುವಕರು ಈಗಿನ ರೈತರು ಕೃಷಿನ ಪಾರ್ಟ್ ಟೈಮ್ ಅಗ್ರಿಕಲ್ಚರ್ ಅಂತಾರೆ. ಅಂದ್ರೆ ಯಾವಾಗ ಆಗ್ತದ ಅವಾಗಷ್ಟು ಮಾಡಿಬಿಟ್ರೆ ಬರ್ತದ ಅಂತಾರೆ, ನಿಜವಾಗ್ಲೂ ಬರಲ್ಲ. ಬಸವರಾಜ್ ಅವರೇ, ನೀವು ವಾಸ್ತವಿಕ ಸತ್ಯಗಳನ್ನು ಬಿಚ್ಚಿಡ್ತಾ ಇದ್ದೀರಿ. ಇವತ್ತು ಏನಾಗಿದೆ, ನಮ್ಮ ಒಂದು ಹಿರಿಯರ್ ಮಾತದ, ನಮ್ಮ ವೈರಿ ಯಾರು ಅಂದ್ರೆ ನಮ್ಮ ಆಲಸ್ತನ. ನಾವು ಆಲಸಿಗಳಾಗಿದ್ರೆ ನಾವು ಹಿಂದೆ ಹೋಗ್ಲಿಕ್ಕೆ ಬೇರೆ ಯಾರ ಸಹಕಾರನೂ ಬೇಡ, ನಾವು ಹಿಂದೆ ಹೋಗ್ತೀವಿ. ಆದರೆ ನಾವು ಚಟುವಟಿಕೆಯಿಂದೇ ಇದ್ದರೆ ನಾವು ಯಾರು ನಮಗೆ ಏರತ್ವ ಮಾಡಿದ್ರು, ಯಾರು ನಮಗೆ ಬಂದು ಏ ನೀನು ಹೆಂಗೆ ಮಾಡ್ತೀನಿ ನೋಡ್ತೀನಿ ಅಂದರೂ ಕೂಡ ನಾವು ಮುಂದೆ ಹೋಗ್ತೀವಿ. ಅಂದರೆ ಆಲಸ್ಯನ ಬಿಟ್ಟಾವ ಗೆದ್ದಾವ ಅಂತ ಅಂತ ಹೌದಲ್ರಿ, ನಿಜವಾಗಿ ಮಾತು ಹೇಳಿದ್ರಿ. ಅಂದರೆ ಪಾರಂಪರಿಕ ಕೃಷಿಯೊಳಗೆ ಇರುವಂಥ ಲಾಭಗಳೇನಿದೆ ಅಲ್ಲಿ ಏನಿದೆಯಲ್ಲ, ನಿಮ್ಮ ಒಂದು ಮಣ್ಣು ಅಲ್ಲಿ ಜೀವಂತಿಕೆ ಇರಲಿಕ್ಕೆ ಕಾರಣ ಆಗ್ತಿತ್ತು. ಮತ್ತು ಪ್ರತಿಯೊಂದು ಇದನ್ನು ಕೂಡ ನೀವು ಅಲ್ಲಿ ಕಸ ಆಯಿತು, ರಾಶಿ ಮಾಡಿದ್ದೆ ಆಯಿತು, ಎಲ್ಲ ಹೊಳ್ಳೆ ಹಾಕಿ ಮತ್ತು ಇದು ಮಾಡಿದಾಗ ಅಲ್ಲಿ ಏನಾಗ್ತದೆ, ಎರೆಹುಳುಗಳು ಬರಲಿಕ್ಕೆ ಅಥವಾ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳು ಬರಲಿಕ್ಕೆ, ಹಾಂ, ಮಣ್ಣಿನ ಒಂದು ಗುಣಮಟ್ಟ ಅಭಿವೃದ್ಧಿ ಹೊಂದಿತ್ತು, ಜೀವಂತಿಕೆ ಇರ್ತಿತ್ತು. ಈಗೇನಾಗಿದೆ, ಮಣ್ಣು ಸವಳಾಗಿಬಿಟ್ಟದೆ. ಹಿಂಗಾಗಿ ನಾವು ನಮ್ಮ ಬ್ಯಾಂಕಲ್ಲಿ ಬರುವಂಥ ದುಡ್ಡನ್ನು ನಾವು ವಿಚಾರ ಮಾಡಬಾರ್ದು. ನಮ್ಮ ಮಣ್ಣು ಜೀವಂತಿಕೆಯಿಂದ ನಗ್ತಾ ಇದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನಗ್ತಾ ಇರಲ್ಲ. ಇದು ನಮಗಿರ್ಬೇಕು, ನಮ್ಮ ಆರೋಗ್ಯ ಚಲೋ ಇತ್ತು ಅಂದ್ರೆ ನಾವು ಸದೃಢ. ಸಮಗ್ರ ಕೃಷಿ ಅದರಲ್ಲಿ ಸಾಕಷ್ಟು ಅನುಕೂಲತೆ ಇದೆ. ಒಂದಿಲ್ಲ ಒಂದು ನಮಗೆ ಯಾವಾಗ್ಲೂ ವರಮಾನ ಇರೋ ಅವಕಾಶ ಇರ್ತದೆ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ನಮ್ಮ ಈ ಭೂಮಿ ಯಾವಾಗ್ಲೂ ಕೂಡ ನಳ ನಳಿಸ್ತಾ ಇರ್ತದೆ. ಹಂಗೆ ಅರಣ್ಯ ಕೃಷಿ ಆಗಿರ್ಬೋದು ಅಥವಾ ಈ ಕೆಲವೊಂದಕ್ಕೆ ಕೃಷಿ ಹೊಂಡ ಮಾಡಿದ್ರಂದ್ರೆ ಮಳೆ ಇಲ್ಲದಾಗ ಕೃಷಿ ಹೊಂಡದ ನೀರು ಉಪಯೋಗ ಮಾಡಬಹುದು, ಮೀನು ಸಾಕಣೆ ಮಾಡಬಹುದು. ಮತ್ತೆ ನೀವು ಈಗ ಬಂದದ್ದು ಇದೆಲ್ಲ ಕಸ ಹಾಕ್ಬಿಟ್ರೆ ಮೀನಿಗೆ ಆಹಾರ ಆಗ್ತದೆ. ನನ್ನ ದೃಷ್ಟಿ ಒಳಗೆ ಕೃಷಿ ಮಾಡುವಾಗ ಕಸ ನಡಗಬೇಕು. ಒಂದು ಹಿರಿಯರ ಮಾತೈತಿ, ಮನಿ ಹಾಕಾಕತ್ರ ಬಿಸುಕಲ್ ಗೂಟ್ ಗದಾಗಡ ನಡಗ್ತಿತ್ತಂತ. ಏನದ ಉದ್ದೇಶ ಅಂತಂದ್ರೆ, ಅದು ಒಂದು ಕಟ್ಟಿಗೆ, ಮನಿ ಹಾಕುದು ಒಂದು ಕಟ್ಟಿಗೆ. ಈಗ ಮೊದಲು ಕಟ್ಟಿಗೆಲಿಂದನ ಬೆಳಿಗ್ಗೆನ ಮಾಡ್ತಿದ್ದ. ಆದ್ರೆ ನಮ್ಮ ಕೃಷಿ ಒಳಗೆ ಕಸ ಯಾಕೆ ನಡಗಬೇಕು ಅಂತಂತಂದ್ರೆ, ಎರಡು ಆಕಳ ಒಂದು ಎರೆಹುಳು ತೊಟ್ಟಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಕಸನ ಹುಟ್ಟುದಿಲ್ಲ. ಉದ್ದೇಶ ಏನೈತಂದ್ರೆ, ಆ ಕಸನ ತಗೊಂಡು ಆಕಳಿಗೆ ಹಾಕ್ತೇವೆ. ಭೂಮಿ ಒಳಗೆ ಆಕಳು ತಿನ್ನುವುದ ಕಸ. ಆ ಕಸ ಏನು ಮಾಡ್ತತಿ, ನಾನು ಕಿತ್ಕೊಂಡು ಹೋಗ್ತಾನೆ, ನಾನು ಕಿತ್ಕೊಂಡು ಹೋಗ್ತಾನೆ ಅಂತ ಹೆದರ್ತಿರ್ತೈತೆ. ಅದು ಅದನ್ನು ತಂದು ಹಾಕಿದ್ರೆ ಅದು ಭಾಳ ಸಗಣಿ ಹಾಕ್ತತಿ. ಅದನ್ನು ಮತ್ತೆ ನಾವು ಇಲ್ಲಿ ಹುಳ ಸಾಕಿರ್ತೇವೆ, ಎರೆ ಹುಳ. ಅದನ್ನ ಕಸ ನಾವು ಅಲ್ಲಿ ಒಗಿತೇವೆ, ಅದು ತಿಂದು ಹಿಕ್ಕಿ ಹಾಕೋದ್ರಿಂದ ಮತ್ತೆ ಗೊಬ್ಬರ ಹಾಕತಿ, ಮತ್ತು ಹೊಲಕ್ಕೆ ಹೋಗ್ತದೆ. ಒಟ್ಟು ನೈಸರ್ಗಿಕ ಅವನ ಸರ್ಕಲ್ ಏನಿದೆ, ಸರ್ಕಲ್ ಇದೆ, ಅದು ಪರಿಪೂರ್ಣ ಆಗ್ಬೇಕು. ಅದೇ ಬಂದಲ್ಲಿನ ಅರಣ್ಯ ಕೃಷಿಗೆ ಹೋದ್ರಿ ನೀವು, ಏನು ಮಹಾ ಇದೆರಿಪ್ಪ ನಮಗೆ, ಒಂದು ರೂಪಾಯಿಗೊಂದು ಸಾಗುವಾನಿ ಆಗಿ. ನಾನು ಜೀವಂತ ಸಾಕ್ಷಿ ಹಚ್ಚಿದ್ದೇನೆ, ನಾನು ಅದ್ರದ್ದು ಲಾಭ ತಗೊಂಡಿದ್ದೇನೆ. ಒಂದು ರೂಪಾಯಿಗೊಂದು ಸುಜಲ ಜಲನಯನ ಯೋಜನೆ ಒಳಗೆ 2006 ನಾನು 200 ಸಾಗುವಾನಿಗೆ ಹೆಚ್ಚಿದ್ದೆ, 200 ಸಾಗುವಾನಿಗೆ ಬೌಂಡ್ರಿಗೆ ಹಚ್ಚಿದ್ದೇನೆ. ನಾನು ನಿಜವಾಗ್ಲೂ ಹೇಳ್ತೇನೆ, ಇವತ್ತು ಒಂದು ಅಯ್ಯನ 5,000 ಕೊಟ್ಟರು ಕೊಡಲ್ಲ. ಒಂದು ದಿನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ಒಂದು ದಿನ ಅದಕ್ಕೆ ನಾ ಶ್ರಮ ಹಾಕಿಲ್ಲ. ಅವು ತಾನಾಗಲೇ ಒಬ್ಬ ಬೌಂಡ್ರಿ ಬೆಳೆದು ಬರ್ದಾವು. ಸುಮಾರಿಗೆ ಎಷ್ಟು ಬಂದಾವಪ್ಪ ಅಂದ್ರೆ 3 ಫುಟ್ ದರ್ತು ಬಂದವು. ನೋಡಿ, 14-15 ವರ್ಷ ಒಳಗೆ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು 5,000 ರೂಪಾಯಿ ಪ್ಲಸ್ ಬೋನಸ್ ಬಡ್ಡಿ ಯಾವ ಇಲಾಖೆ ನಮಗೆ ಕೊಡ್ತದ? ಕರೆಕ್ಟ್, ಕನ್ಫರ್ಮ್ ಮಾಡ್ರಿ. ಹ್ಞೂ, ಹೋಗ್ಲಿ, ಮಾರಲಿಲ್ಲ. ನಮಗೇನು, ನಾವು ಒಂದು ಮನೆ ಹಾಕಕತ್ತೀವಿ ಅಂತಂದ್ರೆ ನಾವು ಸುಮಾರು 7,000-8,000 ರೂಪಾಯಿ ಕೊಟ್ಟು ಒಂದು ಗಣಪುಟ್ಟು ಕಟ್ಟಿಗೆ ತರ್ತೀವಿ. ನಮ್ಮ ಹೊಲದ ಕಟ್ಟಿಗೆ ನಮಗೆ ಪುಕ್ಷಟ್ಟಿ ಸಿಕ್ತೀವಿ ಅಂತಂದ್ರೆ ಅಲ್ಲಿ ನಾವು ರೊಕ್ಕ ಉಳಿಸ್ತೀವಿ. ಸುಮಾರು ಅದು ಒಂದು ಗಿಡದಿಂದ ನಾವು ಆ 200 ಗಿಡದಿಂದ ಆ ಹೊಲ ಖರೀದಿ ಕೊಟ್ಟರಷ್ಟು ರೊಕ್ಕ ಆಗಲ್ಲ. ಈ ಥರ ಚಟುವಟಿಕೆ ಆಕಳ ನಾವು ಏನು ಮಾಡ್ತೀವಿ ಆಕಳಕ್ಕೆ? ಎಷ್ಟು ನಾವು ಯುವಕರಲ್ಲಿ ಅದು ಪರಿಜ್ಞಾನ ಇಲ್ಲಲ್ಲ. ಒಂದು ಮಾತು ಹೇಳ್ತೇನೆ ನಾನು ನಿಮಗೆ, ಆಕಳ ತಗೊಳ್ಳೋದು ಅಂದ್ಕೊಳ್ಳೋದು ಅಂತಂದ್ರೆ ಅವ ಆಕಳ 60,000 ರೂಪಾಯಿದ್ದ ಆಕಳ ತರ್ತಾನೆ ಅವನು. ಆಮೇಲಿಂದ ಅದು ಎಷ್ಟು ಹಿಂಡುದು ಗೊತ್ತಿಲ್ಲ. ತಾಯಿ ಹಿಂಡಬೇಕು, ತಂದೆ ಕಸ ಒಗಿಬೇಕು, ಇವಂದು ಏನು ಕೆಲಸ, ಹಾಲು ಹಾಕಿ ಬರಬೇಕು. ಇಷ್ಟು ನೀವು ಮಾಡಿದ ಅಂತಂದ್ರೆ ಮುಂದಿನ ಒಂದು 8-10-15 ದಿನದೊಳಗೆ ಅದಕ್ಕೆ ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗಿ ಜ್ವರನೋ ಏನೋ ಬರ್ತದೆ, ಅವಾಗ ಅದು ಹಾಲು ಕಡಿಮೆ ಮಾಡಿಬಿಡ್ತದೆ. ಇವ ಏನು ಹೇಳ್ತಾನೆ, ಹಾಲು ಕಮ್ಮಿ ಮಾಡಿದ್ರೆ ಆಕಳು ಫೇಲ್, ಇವ ಬಿಟ್ಬಿಡ್ತಾನೆ. ಆ ಆಕಳು ಏನಾಗ್ಬಿಡ್ತದೆ, ದಿನಕ್ಕೆ ದಿನ ಸೊರಿಗಿ ಸುಮಾರು ಒಂದು 3 ತಿಂಗಳಿಗೆ ಅಂದರೆ ಒಂದು ಚರಿಗೆಷ್ಟು ಹಿಂಡಕ್ಕೆ ಚಲೋ ಮಾಡ್ತತಿ. ಆನಂತರ ಅದು ಒಂದು 5,000-10,000 ಕಟಗ್ರಿಕ್ ಮಾಡ್ತಾರೆ, 70,000 ರೂಪಾಯಿ ಲಾಸ್ ಆಯಿತು. ಯಾಕೆ? ಇವಾಗ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಇವಾಗ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಅದಕ್ಕೆ ಯಾವಾಗ ನಾವು ಮೇವು ಹಾಕಬೇಕು, ಯಾವಾಗ ಹಿಂಡಬೇಕು, ಇದಕ್ಕೆ ನಾ ಎಷ್ಟು ರೊಕ್ಕ ಕೊಡ್ತಂದಿನಿ, ಇದ್ರ ಬಡ್ಡಿ ಏನಾಕತಿ ಇಲ್ಲ. ಅದಕ್ಕೆ ನಾ ಏನು ಹೇಳ್ತೀನಿ, ಯಾರು ನೀವು ರೈತರು, ನಿಮಗೆ ಪ್ರಾಕ್ಟೀಸ್ ಆಗೋ ಮಟ್ಟ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ನಾಗ ಹೋಗ್ರಿ. ನಿಮ್ಗೆ ಪ್ರಾಕ್ಟೀಸ್ ಆಗಲಿ, ಪ್ರಾಕ್ಟೀಸ್ ಆದ್ರೆ ನಿಮ್ಗೆ ಸಪೋರ್ಟಿಗೆ ಸಾಕಷ್ಟು ಐತಿ. ಬ್ಯಾಂಕ್ಗಳದಾವ, ಯೋಜನೆಗಳದಾವ, ನೀವು ಏನು ಬೇಕಾದಂತ ತಗೋರಿ. ಈಗ ಒಂದೇ ಸರ್ತಿಗೆ ನಾವು ಒಂದು 10 ಆಕಳು ಪ್ರಾಜೆಕ್ಟ್ ನೀವು ಮಾಡಕ್ಕೆ ಹೋಗಿ ಬ್ಯಾಂಕಿಗೆ ಹೋದ್ರಿ ಅಂತಂದ್ರೆ ಕೊಡ್ತಾರೆ, ನೀವು ಲಾಸ್ ಆಗ್ತೀರಿ. ನೀವು 10 ಆಕಳು ಪ್ರಾಜೆಕ್ಟ್ ನೀವು ಮಾಡೋ ವಿಚಾರ ಇತ್ತಂದ್ರೆ 6 ತಿಂಗಳು ಮುಕ್ಕಟ್ಟ ಒಂದು 10,000 ರೂಪಾಯಿದು ಒಂದು 3 ಆಕಳ ತೊಗೊಂಬಂದ್ಬಿಟ್ಟು ಅವಕ್ಕೆ ಮೇವು ಹಾಕಿ ಅವ್ಕರ ಸಗಣಿ ಒಗೆದು ಅವನ್ನ ಹಿಂಡಿ ಅವನ್ನ ಅಭಿವೃದ್ಧಿಪಡಿಸಿ ಅವ್ಕರ ಒಳಗೆ ನೀವು ಲಾಭ ತಿಂದ್ರಿ ಅಂದ್ರೆ ನೀವು 50 ಆಕಳ ಸಬಲನೆ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಯಾಕಂತಂದ್ರೆ ಇನ್ನು ನಾವು ಒಮ್ಮೆಗೆ ಶಿಕ್ಷಣ ಕಲಿತು ನಾವು ಸಬಲರಾಗಿಲ್ಲ. ನಾವು ಒನ್ನೇತದಿಂದ ಹಿಡಿದ ಕಾಸು ಇಲ್ಲಿ ಮಠ ಸಾಲಿ ಕಲಿತು ನಾವು ಯಾವ ಥರ ಹೋಗಿದ್ದೇವಲ್ಲ, ಹಂಗೆ ನಮ್ಮ ಉದ್ಯೋಗದೊಳಗೂ ಕೆಲವೊಂದಿಷ್ಟು ಮಾದರಿಯವಾದಂಥ ಶಿಕ್ಷಣ ಐತಿ, ಆ ಶಿಕ್ಷಣ ನಾವು ಹೋಗ್ಬೇಕು. ಬಸವರಾಜ್ ಅವರೇ, ಅರಳು ಹುರಿದಂತೆ ಮಾತಾಡ್ತಾ ಇದ್ದೀರಿ. ಆಮೇಲೆ ನಿಮ್ಮ ಒಂದು ಅನುಭವ ಆಗಿದೆ, ಸಾಕಷ್ಟು ಜನ ರೈತರು ನೋಡಿದಿರಿ ನೀವು. ಹೌದು, ರೈತರು ಹಿಂದೆ ಬೀಳಕ್ಕೆ ಕಾರಣ ನಾವೇ ಅನ್ನೋದನ್ನ ತಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಅನ್ನದಾತ ಸರಿಯಾಗ್ಬೇಕು ಅಂತಂದ್ರೆ ತನ್ನೊಳಗಿನ ತಾನು ಅರಿವು ಮಾಡ್ಕೊಳ್ಬೇಕು, ಆಮೇಲೆ ತಾನು ಬದುಕಬೇಕು ಅನ್ನೋದನ್ನ ರೂಢಿ ಮಾಡ್ಕೊಳ್ಬೇಕು. ಕಡಿಮೆ ಖರ್ಚು ಮಾಡಿ ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ ಏನಾಗ ಸಾಧ್ಯದ? ಆ ಒಂದು ಕೃಷಿಯನ್ನು ಮಾಡ್ಲಿಕ್ಕೆ ಸಾವಯವ ಕೃಷಿ ಬಗ್ಗೆ ಲಕ್ಷ್ಯ ಹರಿಸ್ಬೇಕು, ಆಮೇಲೆ ನಿಧಾನಕ್ಕೆ ಬೆಳೆಸ್ಬೇಕು. ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅನುಕೂಲ ಆಗ್ತದೆ, ಹಾಗೆಯೇ ಒಂದು ವೈಜ್ಞಾನಿಕವಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ತಾವು ಈಗ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಬಗ್ಗೆ ಕೂಡ ನೀವು ಟ್ರೈನಿಂಗ್ ಮಾಡ್ಕೊಂಡಿದ್ದೀರಿ. ಈ ಒಂದು ಈ ಥರ ಟ್ರೈನಿಂಗ್ಗಳನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಳ್ಬೇಕು. ಯಾಕಂದರೆ ಈ ಅರಿವೇ ಗುರು ಅಂತ ಅನುಭವ ಇದ್ರೆ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಹೇಗೆ ಈ ನಮ್ಮ ರೈತ ಬಾಂಧವರು ಏನು ಮಾಡ್ಬೋದು? ನೀವು ಭಾಳ ಮುಖ್ಯವಾದಂಥ ವಿಷಯಕ್ಕೆ ಬಂದ್ರಿ. ಈಗ ನಾನು ತಾಲೂಕಿನಿಂದ ಹಿಡಿದ ರಾಷ್ಟ್ರ ಪ್ರಶಸ್ತಿ ವಿಜೇತ, ನಾನು ನ್ಯಾಷನಲ್ ಅವಾರ್ಡ್, ತಾಲೂಕು ಅವಾರ್ಡ್, ಸ್ಟೇಟ್ ಲೆವೆಲ್ ಅವಾರ್ಡ್, ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ನಾನು. ನಾನು ಪ್ರಶಸ್ತಿ ಯಾವ ಥರ ಬಂದು ಅಲ್ಲ, ಆ ಥರ ನನ್ನ ಗರಿಮೆ ಹಿರಿಮೆ ಹೆಚ್ಚಾಗ್ತಾ ಹೋಯಿತು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ತಾಲೂಕಾ ಪ್ರಶಸ್ತಿ ನಾನು ತಗೊಂಡೆ ಅಂತಂತಂದರೆ ತಾಲೂಕಾ ಪ್ರಶಸ್ತಿಗೆ ಅರ್ಹನಾದಂಥದ ಇನ್ಪುಟ್ ನನ್ನ ಹೊಲದಲ್ಲಿ ಇರಬೇಕು. ಯಾರೋ ಒಬ್ರು ಬಂದರು, ಏನೋ ಇವನು ತಾಲೂಕಾ ಪ್ರಶಸ್ತಿ ಕೊಟ್ಟಿದಾರಂತಪ್ಪ, ಏನು ಮಾಡಿದಾನು ಅಂತ ನೋಡಕ್ಕೆ ಯಾರೋ ಒಬ್ರು ಬಂದರು ಅಂತಂದರೆ ಅಲ್ಲಿ ತಾಲೂಕಾ ಪ್ರಶಸ್ತಿ ಗೌರವ ತರುವಂಥದ್ದು ಯೂನಿಟ್ ನಮ್ಮಲ್ಲಿ ಇರಬೇಕು. ಅದು ಇತ್ತು ಅಂತಂತಂದರೆ ಅವ್ರು ಅಡ್ಡಿಯಲ್ಲಪ್ಪ ನೀನು ಕೊಟ್ಟಿದ್ದು ಚಲೋ. ಆಮೇಲೆ ನಾವು ಅಷ್ಟಕ್ಕೆ ಸೀಮಿತ ಇರಬಾರ್ದು, ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆನಂತರ ಜಿಲ್ಲಾ ಪ್ರಶಸ್ತಿಗೆ ನಾವು ಹೋಗಬೇಕು, ಅದಕ್ಕಿಂತಲೂ ಡೆವಲಪ್ ಆಗಬೇಕು. ಆಮೇಲೆ ರಾಜ್ಯ ಪ್ರಶಸ್ತಿಗೆ ಹೋಗಬೇಕು, ಅದಕ್ಕಿಂತಲೂ ಡೆವಲಪ್ ಆಗಬೇಕು. ಆಮೇಲೆ ರಾಷ್ಟ್ರ ಪ್ರಶಸ್ತಿಗೆ ಹೋಗಬೇಕು, ನಾವು ಅಗ್ರಿಕಲ್ಚರ್ PhD ಮಾಡ್ಬೋದು. ಆದರೆ ಈ ಅಗ್ರಿ ಕ್ಲಿನಿಕ್ ಅಗ್ರಿ ಬಿಸ್ನೆಸ್ ಬಂದಿದ್ದು ಯಾವಕ್ಕೆ ಅಂತಂದರೆ ಅಂತಂದ್ರೆ 2014-15 ಒಳಗೆ ಕೃಷಿ ಪಂಡಿತ ಪ್ರಶಸ್ತಿ ಆದಾಗ ನಾನು ಹೊರರಾಜ್ಯ ಅಧ್ಯಯನ ಪ್ರವಾಸಕ್ಕಂತೆ ಹೈದರಾಬಾದ್ ಕಳಿಸಿದ್ರು. ಅಲ್ಲಿ ಒಂದು ಮ್ಯಾನೇಜ್ ಸಂಸ್ಥೆ ಅಂತ ಐತಿ, ಆ ಮ್ಯಾನೇಜ್ ಸಂಸ್ಥೆ ಒಳಗೆ ಒಬ್ರು ಡಾಕ್ಟರ್ ಚಂದ್ರಶೇಖರ್ ಅಂತ ಕನ್ನಡ ಮಾತಾಡೋರು ಸಿಕ್ಕಿದ್ರು ನನಗೆ. ಅಲ್ಲಿ ಏನಿದೆ ಅಂದ್ರೆ ನೋಡಿ, ಇಷ್ಟು ಚಂದಿದೆ ಇದು ಸ್ಕೀಮು. ಈ 2 ವರ್ಷ ಅಗ್ರಿಕಲ್ಚರ್ನ ಟ್ರೈನಿಂಗ್ ಆಗಿರ್ಬೇಕು, ಇಲ್ಲ BSc ಅಗ್ರಿ ಆಗಿರ್ಬಹುದು, MSc ಅಗ್ರಿ ಆಗಿರ್ಬಹುದು, ಇಲ್ಲ ಡಿಪ್ಲೊಮಾ ಅಗ್ರಿ ಆಗಿರ್ಬಹುದು. ಅವ್ರಿಗೆ 60 ದಿನ ಟ್ರೈನಿಂಗ್ ಕೊಟ್ಟು 20 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. 20 ಲಕ್ಷ ರೂಪಾಯಿ ಲೋನ್ದಾಗ ನೀವು SC/ST ಇದ್ರೆ ಅಂದರೆ 46%, ಮಹಿಳೆಯರಿದ್ರೆ 46%, ಜನರಲ್ ಇದ್ರೆ 35% ನಿಮ್ಗೆ ಸಬ್ಸಿಡಿ. ಅದ್ರೊಳಗೆ ನೀವು ಅಗ್ರಿಕಲ್ಚರ್ ಆಕ್ಟಿವಿಟಿ ಒಳಗೆ ಬೇಕಾದಂಥದ್ದು ಲೋನ್ ತೊಗೋಬೋದು. ನೀವನ್ ನೀವು ಯಾವ ಟ್ರ್ಯಾಕ್ಟರ್ ತೊಗೊಂಡು ಕಾಸು ನೀವು ತುಂಬೋದು. ಅದು ಒಳ್ಳೆ ಸ್ಕೀಮ್. ನಾನು ಅದನ್ನು ತೊಗೊಂಡೆ, KVCB ಬ್ಯಾಂಕ್ ಮುಮ್ಮಿಗಟ್ಟಿ ಒಳಗೆ ತೊಗೊಂಡೆ. 3 ವರ್ಷದ ಒಳಗೆ ಅದನ್ನು ರೀಪೇಮೆಂಟ್ ಮಾಡಿದೆ, ಅದು ಸಬ್ಸಿಡಿ ತಕ್ಕೊಂಡೆ. ಅದು ಒಳ್ಳೆ ಸ್ಕೀಮ್. ಅದರೊಳಗೆ ನಾನು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಾಕತ್ತೆ. ನಾನು ಗೊಬ್ಬರ ಮೊದಲು ಮಾಡಿ ಕೈಲ ಸಾರಿಸಲ್ಲ, ಮಿಷನ್ಲೆ ಸಾರಿಸ್ತೇನೆ, ನಾನು ಕರೆಂಟ್ ಮಿಷನ್ ಐತೆ ನಂದು ಗೊಬ್ಬರ ಸಾರಿಸ್ಲಿಕ್ಕೆ ಸತ್ಯಕ್ಕೆ. ಆಮೇಲಿಂದ ವೀಪ್ ಸಿಸ್ಟಮ್. ಯಾಕಂತಂದರೆ ಯಾವುದೇ ಕಸ ಕಡ್ಡಿ ನಿಮ್ಮ ಹೊಲದಾಗ ಇರ್ತದಲ್ಲ, ಆ ಕಸ ಕಡ್ಡಿ ತೊಗೊಂಬಂದು ನೀವು ತೊಟ್ಟಿಗೆ ಹಾಕಿ ಎರೆಹುಳು ಗೊಬ್ಬರ ಕೃಷಿ ಮಾಡೋದೇ ಬೇರೆ. ಆ ಕಸವನ್ನು ಒಂದು ತೆಗ್ಗಿಗೆ ಹಾಕಿ ಕೊಳಿಸಿ ಕಲಿಸಿ ಅದನ್ನು ತೊಗೊಂಡು ತೊಟ್ಟಿಗೆ ಹಾಕೋದು ಎರೆಹುಳು ಕೃಷಿನೇ ಬೇರೆ. ಯಾಕಂತಂದರೆ ನಮ್ಮ ಎರೆಹುಳ ರೆಡಿಮೇಡ್ ಫುಡ್ ತಿನ್ನೋದು ಏನಂದರೆ ಕೊಳತಂಥ ಆಹಾರನ. ನೀವು ಏನು ಮಾಡಿಬಿಡ್ತೀರಿ, ಒಂದೇನೋ ಗಂಜಾ ಶೇಪಿನೋ ಸಿಗ್ತೈತಿ, ಹತ್ತಿ ಕಟ್ಟಿಗೆನೋ ಸಿಗ್ತೈತಿ, ತೊಗೊಂಬಂದು ತಂದು ನನ್ನ ಟ್ಯಾಂಕಿ ಓದ್ ಕಾಸು ಬಡ ಬಡ ನೀರು ಹಾಕಿ ನೀವು ಹೊಡೆದ್ರಿ ಅಂತಂದ್ರೆ ಎರೆಹುಳು ಗೊಬ್ಬರ ಆಗಲ್ಲ ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ದೊಡ್ಡದೊಂದು ತೆಗ್ಗು ತಗೋಬೇಕು, ಆ ತೆಗ್ಗಿಗೆ ತೊಗೊಂಬಂದು ಅದನ್ನು ಕಸ ಒಗಿಬೇಕು, ಅಲ್ಲಿ ಒಂದು 6 ತಿಂಗಳು ಬಿಡಬೇಕು. ಇನ್ನೂ ನೀವು ಬೇಗ ಬೇಕಂತಂದ್ರೆ ಅಗ್ರಿಕಲ್ಚರ್ ಕಾಂಪೋಸ್ಟ್ ಕಲ್ಚರ್ ಅಂತೇಳಿ ಒಂದು ಸಿಗ್ತದೆ, ದ್ರಾವಣ ಸಿಗ್ತದೆ, ಅದನ್ನು ತೊಗೊಂಬಂದು ಸಗಣಿ ಒಳಗೆ ಕಲಿಸಿದ್ರೆ ಅಂದ್ರೆ 3 ತಿಂಗಳಿಗೆ ಕೊಯ್ತೈತಿ. ಅದನ್ನು ತಂದು ನಾವು ಎರೆಹುಳು ಗೊಬ್ಬರಕ್ಕೆ ಹಾಕಿದ್ರೆ ಎರೆಹುಳು ಗೊಬ್ಬರ ಏಕದಮ್ 3 ತಿಂಗಳಲ್ಲ, ನೀವು 2 ತಿಂಗಳದೊಳಗೂ ನೀವು ಎರೆಹುಳು ಗೊಬ್ಬರ ತಗೋಬಹುದು. ನೀವು ಕರೆನ ಅನುಭವದಿಂದ ನೀವು ಶ್ರೀಮಂತಿಕೆ ಇರೋದ್ರಿಂದ ನೀವು ಹಂಗೆ ಮಾತಾಡ್ತಾ ಇದ್ದೀರಾ. ರೈತ ಬಾಂಧವರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ನಮ್ಮ ರೈತ ಬಾಂಧವ ಏನೇ ಬೆಳೆದ್ರು ಮಾರುಕಟ್ಟೆ ಮಾಡೋದ್ರಲ್ಲ ಸೋಲ್ತಾನ, ಅದೇನಾಗತ್ತೆ ಎಲ್ಲರೂ ಅಂದ ಬೆಳಿತಾರೆ ಗೊಂಜಾಳನ, ಹೋಗಿ ಎಲ್ಲ ಅವ್ಗೆ ಹೋಗ್ಬಿಟ್ರೆ ಅಂದ್ರೆ 2,500 ಇದ್ದದ್ದು 8,000 ಆಗಿರ್ತದೆ. ಹಿಂಗಾಗಿ ಅವಂಗೆ ಎಷ್ಟು ಬೆಳೆದ್ರು ಮತ್ತೆ ಲಾಭ ನೋಡಿದ್ರೆ ಇಷ್ಟ ಕೈಯಾಗ, ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿರ್ತಾನ ಅವರು, ಹಿಂಗಾಗಿ ಆ ಬಡ್ಡಿ ಕೊಟ್ಟು ಬಂದ್ಬಿಡ್ತಾನ ಮನೆಗೆ ಬರ್ಬೇಕಾರ ಅಷ್ಟೇ, ಒಂದು 1-2 ತಿಂಗಳು ಮಟ್ಟ ಜೀವನ ನಡೀತೈತಿ, ಆಮೇಲೆ ಮತ್ತೆ ಸಾಲ ಮಾಡೋದ. ಹಿಂಗೆ ಪರಿಸ್ಥಿತಿ ಏನಾಗಿದೆ, ಒಂದು ಸುಳ್ಳುಗಳು ಸಿಕ್ಬಿಟ್ಟಿದ್ದಾನೆ. ಈ ಅಗ್ರಿ ಕ್ಲಿನಿಕ್ ಅಥವಾ ಅಗ್ರಿ ಬಿಸ್ನೆಸ್ ತಾವು ಮಾಡಿದ್ರಲ್ಲ, ಈ ತರ ತರಬೇತಿಗಳನ್ನ ತಗೊಂಡ್ರೆ ಹೇಗೆ ನಾವು ಈ ತರ ಬದುಕಿಂದ ಹೊರಗೆ ಬಂದು ಯಶಸ್ವಿ ಬದುಕಿನಂತ ಹೋಗ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೋತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಸ್ನೆಸ್ ನಾವು ಪ್ರಾರಂಭಿಸಿದ್ವಿ ಅಗ್ರಿಕಲ್ಚರ್ ಒಳಗೆ, ನಾವು ಉದ್ಯಮ ಆಕ್ಚುಲಿ ಅಗ್ರಿಕಲ್ಚರ್ ಅಂತ ನೀವು ಯುವಕರು ತಗೋಬೇಡ್ರಿ, ಅಗ್ರಿ ಬಿಸ್ನೆಸ್ ಅಂತ ಮಾಡ್ಕೊರಿ, ಅದೊಂದು ನಿಮ್ಮ ಉದ್ಯಮ, ಅದೊಂದು ನಿಮ್ಮ ಫ್ಯಾಕ್ಟ್ರಿ. ಆದರೆ ನೀವು ಅದನ್ನು ಸ್ಟಾರ್ಟ್ ಮಾಡುವಾಗ ನಿಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು ಏನದಾವ ನೋಡ್ರಿ. ಈಗ ಆ್ಯಕ್ಚುಲಿ ನೀವು ಡೇರಿ ಸ್ಥಾಪನೆ ಮಾಡಾಕತ್ತೀರಿ ಅಂದರೆ ಡೇರಿ ಸ್ಥಾಪನೆ ಮಾಡ್ರಿ, ಆದರೆ ಮೊದಲೇಕ ನಿಮ್ಮ ಹತ್ಯಕ ಒಂದು 30-40% ಆದರೂ ನೈಸರ್ಗಿಕ ಸಂಪನ್ಮೂಲ ಇರಬೇಕು. ಅಂದರೆ ನಿಮ್ಮಲ್ಲೇ ಮೇವು ತಯಾರಾಗ್ತಿರ್ಬೇಕು, ನಿಮ್ಮಲ್ಲೇ ಒಂದು ಕೊಟ್ಟಿಗೆ ಇರಬೇಕು, ಇಲ್ಲ ಒಂದು 2-3 ಆಕಳುಗಳಾದರೂ ನಿಮ್ಮ ಹತ್ಯಕ್ಕೆ ಇರಬೇಕು. ಅಂದರೆ ನೀವು ಸ್ಥಾಪನೆ ಮಾಡಿದಿರಿ ಅಂತಂತಂದರೆ ನಿಮಗೆ ಅದು ಒಂದು ಲಾಭದಾಯಕ ಆಗ್ತದೆ. ತದನಂತರ ಇದ್ರೊಳಗೆ ನಾವು ಅಭಿವೃದ್ಧಿ ಹೊಂದಬೇಕಂತಂದ್ರೆ ಅದರ ಆದಾಯ ವೆಚ್ಚನ ಅದಕ್ಕೆ ಬಿಡಬೇಕು. ಅದರ ಆದಾಯ ತೊಗೊಂಡೋಗಿ ಮತ್ತೊಂದಕ್ಕೆ ಹಾಕೋದು, ಅದನ್ನು ವೆಚ್ಚ ತೊಗೊಂಡು ಇದಕ್ಕೆ ಹಾಕೋದು ಮಾಡಬಾರ್ದು. ನಮ್ಮ ಬಿಸ್ನೆಸ್ ಯಾವುದು, ವರ್ಮಿಕಲ್ಚರ್. ವರ್ಮಿಕಲ್ಚರ್ ರೊಕ್ಕ ಎಷ್ಟು ಬಂತು ಎಷ್ಟು ಹೋತು ತಿಳಿಬೇಕು. ಎಲ್ಲನೂ ಅಕೌಂಟ್ ಮೇಂಟೆನೆನ್ಸ್ ಮಾಡಬೇಕು. ಅಕೌಂಟ್ ಮೇಂಟೆನೆಂಟ್ ಮಾಡಲಿಲ್ಲ, ಲೆಕ್ಕಪತ್ರ ವ್ಯವಹಾರ ಇರಲಿಲ್ಲ ಅಂದ್ರೆ ಕೃಷಿ ಒಳಗೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಎಷ್ಟು ಹೋತು ಎಷ್ಟು ಬಂತು ಅನ್ನೋದು ಗೊತ್ತ, ಲಾಸ್ ಬರಲಿ, ಲಾಸ್ ಬಂದ್ರೆ ಯಾಕೆ ಲಾಸ್ ಬಂತಂತೇಳಿ ನಾವು ಅದನ್ನು ತಿಳ್ಕೊಂಡು ಮುಂದೆ ಹೋದ್ವಿ ಅಂತಂದ್ರೆ ಅದರೊಳಗೆ ಲಾಭ ಆಗ್ತದೆ. ಆದ್ರೆ ಇನ್ನೊಂದು ನಾನು ನಿಮ್ಗೆ ಅಗ್ರಿ ಕಿವಿ ಮಾತು ಏನು ಹೇಳ್ತೇನೆ ಅಂತಂದ್ರೆ, ನೀವು ಅಗ್ರಿಕಲ್ಚರ್ ಒಳಗೆ ಯಾವುದೇ ಬಿಸ್ನೆಸ್ ಪ್ರಾರಂಭಿಸಬೇಕಂತಂದ್ರೂ ಮೊದಲು ನಿಮ್ಮ ಸ್ವತಃ ಅನುಭವ ಇರಲಿ. ಅಂದರೆ ನೀವು ಒಂದು 2-3 ವರ್ಷ ಅದನ್ನು ಮಾಡಿದ ಮ್ಯಾಗ ಆ ಬಿಸ್ನೆಸ್ ಕೈ ಹಾಕ್ರಿ. ನನಗೂ ಸುಮಾರು ತೊಂದರೆ ಬಂತು. ಜೋಲು ಹೇಳ್ಬೇಕಂದ್ರೆ ವರ್ಮಿ ಕಾಂಪೋಸ್ಟ್ ಮಾರ್ಕೆಟ್ ಪ್ರಾಬ್ಲಮ್. ಆದರೆ ವರ್ಮಿ ಕಾಂಪೋಸ್ಟ್ನ ನಮ್ಮ ಹೊಲಕ್ಕೆ ಹಾಕ್ಕೊಂಡು ನಾವು ಲಾಭ ತಿನ್ನೋದು ಇನ್ನೂ ಹೆಚ್ಚಿನ ಪ್ರಾಫಿಟ್. ನಿಜವಾಗ್ಲೂ ಹೇಳ್ತಾನೆ, ವರ್ಮಿ ಕಾಂಪೋಸ್ಟ್ನ ಮಾರಾಕ ತೊಗೊಂಡು ಅಭಿವೃದ್ಧಿ ಹೊಂದ ರೈತರು ಭಾಳ ಕಮ್ಮಿ, ಭಾಳ ಕಮ್ಮಿ. ಯಾಕಂದ್ರೆ ನಾನು 10 ರೂಪಾಯಿಗೆ 1 KG ಕೊಡ್ತೇನೆ, ಬಟ್ ಪ್ರೊಡಕ್ಷನ್ ಕಾಸ್ಟ್ ನಿಮ್ಗೆ 3 ರೂಪಾಯಿ ಐತಿ. 3 ರೂಪಾಯಿದಾಗ 1 KG ಗೊಬ್ಬರ ತಯಾರಾಕತಿ. ಈಗ ಅದನ್ನ ಏನಾಗ್ತದೆ, 10 ರೂಪಾಯಿ KG ಕೊಟ್ಟು ತೊಗೊಂಡು ಹೋಗೋಕ್ಕಿಂತಲೂ ತಾನೇ 3 ರೂಪಾಯಿ ಖರ್ಚು ಮಾಡ್ಕೊಂಡು ತಾನೇ ಗೊಬ್ಬರ ತಯಾರು ಮಾಡ್ಕೋಬೇಕು. ತನ್ನ ಪೀಕ್ ಒಳ್ಳೆ ರೀತಿಯಿಂದ ಬಂದು ತನ್ನ ಪೀಕ್ ಸಬಲತೆ ಇದ್ದು ಉತ್ಕೃಷ್ಟವಾದ ಪೀಕ್ ಇತ್ತು ಅಂತಂದರೆ ಅದನ್ನು ಮತ್ತೊಬ್ಬ ನೋಡಿ, ನೀ ಏನು ಹಾಕಿಯಪ್ಪ, ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ, ಹೌದಾ ಚಲೋ ಬರ್ತದ ನೋಡ್ರಿ ಅಂತ ಅವ್ರಿಗೆ ಕೊಡಬೇಕು. ಅವ್ರು ತೊಗೊಂಡೋಗಿ ಅವ್ರು ಬೆಳೆದು ಅವ್ರ ಅಭಿವೃದ್ಧಿ ಹೋದ ಮಾರ್ಕೆಟ್ ಸ್ಪ್ರೆಡ್ ಆಗ್ತದೆ. ಅದರಲ್ಲಿ ಏನಿಲ್ಲ, ನಾವು ಫಸ್ಟ್ ಅದನ್ನು ಪ್ರಯೋಗ ಮಾಡಿಕೊಂಡು ನಾವು ಸಬಲರತೆ ಆಗಿ ನಾವು ಸಕ್ಸಸ್ ಕಂಡಮ್ಯಾಗ ಇನ್ನೊಬ್ರು ಸಕ್ಸಸ್. ನಿಜವಾಗಿ ನಮ್ಮ ರೈತ ಬಾಂಧವರ ಮನಸ್ಸಿನಲ್ಲಿರುವಂಥ ಹುಚ್ಚು ಬಿಡಿಸುವಂತ ಮಾತುಗಳನ್ನ ಹೇಳ್ತಾ ಇದ್ರಿ ನೀವು. ಕಾರಣ ಏನಾಗಿದೆ, ಇವತ್ತು ರೈತ ಬಾಂಧವ ಸರಿಯಾಗಿ ವರಮಾನ ಇಲ್ದೇನೆ ಆತ್ಮಹತ್ಯೆ ವಿಚಾರನೂ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಪಾಪ. ಅದಕ್ಕೆ ಕಾರಣ ಅಂದ್ರೆ ಹುಮ್ಮಸ್ಸನ್ನು ನಾವು ಬೆಳೆಸ್ಕೊಳ್ಳೋದು ಕಲಿಬೇಕು. ಯಾಕಂದ್ರೆ ಅದು ಒಂದು ಬಿಸ್ನೆಸ್ ಅನ್ನ ತೆಗೆದುಕೊಂಡು ಅದು ಯಾಕೆ ಆಗೋದ್ರು ನೋಡ್ತೀನಿ ಅಂತ ಯಾಕೆ ವಿಚಾರ ಮಾಡಬಾರ್ದು ನಾವು. ಇದ್ರ ಉದಾಹರಣೆಗೆ ಯಾಕಂದ್ರೆ ಈ ತರ ಒಂದು ಅದನ್ನು ಯಾವುದೇ ಒಂದು ಬಿಸ್ನೆಸ್ ಅಂತಂದಾಗ ಖಂಡಿತವಾಗಿ ನಾಲೆಜ್ ಬೇಕಾಗ್ತದೆ. ಆ ಒಂದು ಮಾಹಿತಿ ಎಲ್ಲ ಮಾಡಿಕೊಂಡಾಗ ಮತ್ತು ಚಟುವಟಿಕೆಯಿಂದ ಕೆಲಸ ಮಾಡೋ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಯಾವ ಒಂದು ಬಿಸ್ನೆಸ್ ಆದರೂ ಕೂಡ ಅಷ್ಟೇ ಅಗ್ರಿ ಬಿಸ್ನೆಸ್ನೂ ಹಾಗೆ. ಹೀಗಾಗಿ ತಾವು ಹೇಳಿದಂಗೆ ಕೃಷಿಯನ್ನು ಒಂದು ವ್ಯವಹಾರವಾಗಿ ನಾವು ನೋಡಿದರೆ ಖಂಡಿತವಾಗಿಯೂ ಕೂಡ ನಾವು ವ್ಯವಹಾರಸ್ಥರಾಗ್ತೀವಿ, ಲಾಭದ ಕಡೆ ನಾವು ಮುಖ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಸಾಲಗಾರರಿಗೆ ನಮ್ಮ ಬಡ್ಡಿ ತುಂಬತನ ಜೀವನ ಕಳಿಬೇಕಾಗ್ತದೆ. ಅನಿವಾರ್ಯ. ಖಂಡಿತವಾಗಿ ತುಂಬ ಒಳ್ಳೆ ಮಾತು ಹೇಳಿದಿರಿ. ತುಂಬ ಹಿರಿಯ ರೈತರು ನೀವು, ಸಾಕಷ್ಟು ಸವಾಲುಗಿರುವಂತಹ ಎರೆಹುಳು ಮಾಡುವಂಥ ಕೃಷಿಯೊಳಗೆ ನೀವು ತುಂಬ ಯಶಸ್ವಿಯಾಗಿದ್ದೀರಿ. ನೀವು ಬಹಳ ಕಷ್ಟಪಟ್ಟು ಮುಂದೆ ಬಂದಂತವ್ರು. ಅಪ್ಪಾಜಿ ಸರ್ಕಾರಿ ನೌಕರಿ ಮಾಡಂತ ಅಂದ್ರೂ ಕೂಡ ನೀವು ಅದನ್ನ ಬಿಟ್ಟು ಧಿಕ್ಕರಿಸಿ ನೀವು ತಮ್ಮನ್ನು ಕರ್ಕೊಂಡು ಈ ಒಂದು ಕೃಷಿಯನ್ನ ಸವಾಲಾಗಿ ತೆಗೆದುಕೊಂಡು ನೀವು ನೌಕರಿಗೆ ಸೆಡ್ ಹೊಡೆದಂತವ್ರು. ಹೌದು ಹೌದು ಹೌದು. ನಮ್ಮ ರೈತ ಬಾಂಧವರಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳ್ಬೋದಾ? ಇದು ನಮಗೆ ಕೃಷಿ ಅನಿವಾರ್ಯ ಆಗಬೇಕು. ನಾವು ಸರ್ಕಾರಿ ನೌಕರಿಗೆ ಹೋಗ್ತೇವೆ, ನಾವು ಫ್ಯಾಕ್ಟ್ರಿಗೆ ಹೋಗ್ತೇವೆ ಅಂತ ಅನ್ನುವಂಥ ಮನೋಭಾವನೆ ತೆಗೆದು ಹಾಕಬೇಕು. ಯಾಕೆ ಹೇಳ್ತೇನೆ ಅಂತಂತಂದರೆ ಅಲ್ಲಿ ಆದಾಯ ನಿಶ್ಚಿತವಾಗಿ ಬರ್ತದೆ ಅನ್ನೋದಷ್ಟೇ ನಿಮ್ಗೆ ಗೊತ್ತಾಗ್ತದೆ, ಆದರೆ ಅಲ್ಲಿ ಜಾಸ್ತಿ ಆದಾಯ ಗೊತ್ತಾಗೋದಿಲ್ಲ. ಯುವಕರು ರೈತರಿಗೆ ನಾನು ಏನು ಹೇಳ್ಕೊತಾನೆ ಅಂದರೆ ಕೈ ಮುಗಿದು ಕೇಳ್ಕೊತಾನೆ, ಆದಷ್ಟು ನೀವು ಕೃಷಿ ಕಡೆ ಬರ್ರಿ, ಆದಷ್ಟು ಲಾಭದಾಯಕ ಕೃಷಿ ಕಡೆ ಬರ್ರಿ. ಆಮೇಲೆ ನೀವು ಹಿರಿಯರಿಗೆ ಏನು ಹೇಳ್ತೇನೆ ಅಂದರೆ ನಿಮ್ಮ ಮಕ್ಕಳನ್ನ ನೀವು ಕೃಷಿ ಕಡೆ ಅವಲಂಬಿತರನ್ನಾಗಿ ಮಾಡಿರಿ, ಅದರಲ್ಲಿ ಲಾಸ್ ಅಂತ ಇಲ್ಲ, ಲಾಭನೇ ಜಾಸ್ತಿ ಇರೋದು. ಎಂದು ಭೂಮಿ ಹುಟ್ಟೈತಲ್ಲ ಅವತ್ತಿನಿಂದ ಕೃಷಿ ಪರಂಪರಾಗತವಾಗಿ ಬರ್ಕೊಂತ ಬಂದದೆ, ಅವತ್ತಿನಿಂದ್ರೂ ಅನ್ನದಾತಿಯಾಗಿ ಭೂಮಿ ತಾಯಿ ಎಲ್ಲರಿಗೆ ಅನ್ನ ಹಾಕ್ಕೊಂತಾನೆ ಬಂದಾಳ. ಅದಕ್ಕೆ ನಾ ಏನು ಹೇಳ್ತೇನೆ ಅಂತಂದ್ರೆ ಆ ವಿಚಾರದಿಂದ ಈ ಕೃಷಿಯೊಳಗೆ ಲಾಸ್ ಐತಿ ಅನ್ನುವಂಥದ್ದು ಮನೋಭಾವನೆ ತೆಗೆದು ಹೋಗೋದು, ಈ ಕೃಷಿಯೊಳಗೆ ಲಾಭ ಐತಿ ಅನ್ನುವಂಥದ್ದು ಧೈರ್ಯದಿಂದ ಇದನ್ನು ನೀವು ಪ್ರಾರಂಭಿಸ್ರಿ. ಯುವಕರು ಆದಷ್ಟು ಕೃಷಿಗೆ ಬರ್ರಿ, ಯುವಕರು ಕೃಷಿಗೆ ಬಂದ್ರೇನೆ ನಮ್ಮ ಕೃಷಿ ಸಫಲತೆ ಆಗೋದು. ಆಮೇಲೆ ಕೃಷಿಗೆ ಬಂದ್ರಿ ಅಂತಂದರೆ ನೀವು ವ್ಯವಹಾರ ಜ್ಞಾನ ಒಂದು ಜಾಸ್ತಿ ಮಾಡಿರಿ. ಯಾಕಂದ್ರೆ ಈಗ ಅನ್ಕಾರಕ್ಕೆ ನನಗನ್ಸಿದ ಮಟ್ಟಿಗೆ ಎಲ್ಲರೂ ಅಕ್ಷರಸ್ಥರನೇ ಅದಾರ, ಮೊದಲೆಲ್ಲ ನಿರಕ್ಷತರು ಇದ್ರು, ಈಗ ಎಲ್ಲರೂ ಅಕ್ಷರ ಎಲ್ಲ ಯಾರಾದರೂ SSLC ಪಾಸ್ ಆದವ್ರನ್ನ ಕೃಷಿಗೆ ಬರ್ತಾರೆ. ಅವ್ರು ಒಳ್ಳೆ ರೀತಿಯಿಂದ ಬಂದು ಅವರು ಆದಷ್ಟು ಸಮಯಕ್ಕೆ ಮಹತ್ವ ಕೊಟ್ಟು ಕೃಷಿ ಮಾಡಿದರೆ ಈ ಒಳಗೆ ಕೃಷಿ ಒಳಗೆ ಲಾಸ್ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಬಸವರಾಜ ವಿರೂಪಾಕ್ಷಪ್ಪ ಹುಚ್ಚಯ್ಯನ ಅವರೇ, BA ಪದವೀಧರರಾಗಿದ್ದು ಕೂಡ ಅಪ್ಪಾಜಿ ಸರ್ಕಾರಿ ನೌಕರಿಗಳು ಇದ್ರು ಕೂಡ ಮಕ್ಕಳು ಸರ್ಕಾರಿ ನೌಕರಿ ಮಾಡಲಿ ಅಂತ ಅವರು, ಆದರೆ ನಾನು ಮಾಡೋದಿಲ್ಲ, ನಾನು ಸ್ವಾವಲಂಬಿಯಾಗಿ ಬದುಕ್ತೀನಿ ಅಂತಕೊಂಡು ನೀವು ಸ್ವಾವಲಂಬಿಯಾಗಿ ಬದುಕಿ ಇವತ್ತು ಕೋಟ್ಯಾಧೀಶ್ವರ ಆಗುವ ಮಟ್ಟಿಗೆ ಬೆಳೆದಿದ್ರ. ಮತ್ತೆ ರೈತ ಬಾಂಧವರು ಕೂಡ ಬಹಳ ಒಂದು ವಿಸ್ತೃತವಾಗಿ ನೀವು ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀರ. ರೈತ ಬಾಂಧವರೇ, ಖಂಡಿತವಾಗಿ ಕೃಷಿಯಲ್ಲಿ ಮೋಸವಿಲ್ಲ, ಲಾಭನೇ ಇದ್ದೇ ಇದೆ, ನುಕ್ಸಾನ್ ಅನ್ನೋದಿಲ್ಲ. ಖಂಡಿತವಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಆಲಸ್ಯನವನ್ನು ತೆಗೆದುಹಾಕ್ರಿ, ವೈಜ್ಞಾನಿಕವಾಗಿ ವಿಶ್ವವಿದ್ಯಾಲಯಗಳನ್ನು ಮಾಹಿತಿ ಮಾಡ್ಕೊರಿ, ಪ್ರಗತಿಪರ ರೈತರಾದಂಥ ಬಸವರಾಜ್ ಅಂಥವ್ರನ್ನ ಕಾಣ್ರಿ. ಖಂಡಿತವಾಗಿ ಕೂಡ ನೀವು ನಿಮ್ಮ ಮನಸ್ಸಿನ ಒಂದು ಜಾಡ್ಯವನ್ನು ತೆಗೆದುಹಾಕಿ ಚಟುವಟಿಕೆಯಿಂದ ಕೆಲಸ ಮಾಡಿ ಎಂಥ ಕೃಷಿ ಆದರೂ ಕೂಡ ನೀವು ಲಾಭ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ನಿಮ್ಮ ಫೋನ್ ನಂಬರ್ ಒಂದು ನಮ್ಮ ರೈತ ಬಾಂಧವ್ರಿಗೆ ಹೇಳಿ. ನಂದು ಫೋನ್ ನಂಬರ್ ಬಂದು 8453 5958 6, ಧಾರವಾಡ ತಾಲೂಕು ಚಿಕ್ಕಮಲ್ಲಿಗವಾಡ. ಬಸವರಾಜ ವಿರೂಪಾಕ್ಷಪ್ಪ ಹುಚ್ಚಯ್ಯನ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಯಶಸ್ಸು, ಯಾಕಂದ್ರೆ ನಮಗೆ ಸೂರ್ಯ ಒಬ್ಬನೇ ಬೆಳಕು ಕೊಡೋದಿಲ್ಲ, ನಮ್ಮ ಮನಸ್ಸೇ ಕೂಡ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಅದ ಅನ್ನೋದಕ್ಕೆ ನೀವೇ ಉದಾಹರಣೆ. ನಿಮ್ಮನ್ನ ನೋಡಿ ಇನ್ನೊಬ್ರು ಬೆಳಿಬೇಕು, ಆ ರೀತಿನ ಬೆಳೆದು ನಿಂತಿದ್ದೀರಾ. ಮತ್ತೊಮ್ಮೆ ಅಭಿನಂದನೆಗಳು. ರೈತ ಬಾಂಧವರು ನಿಮ್ಮ ದಾರಿಯೊಳಗೆ ನಡೀಲಿ, ನಿಮ್ಮ ಸಂಪರ್ಕದಲ್ಲಿ ಇರಲಿ ಅಂತ ಆಶೆ ಮಾಡ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಹೃತ್ಪೂರ್ವಕ ವಂದನೆಗಳು ಹಾಗೂ ನಮಸ್ಕಾರಗಳು. ಇದುವರೆಗೂ ಉತ್ತಮ ಕೃಷಿ ನಿರ್ವಹಣೆಗಾಗಿ ಕಿವಿ ಮಾತುಗಳು. ಈ ಕುರಿತು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಚಿಕ್ಕಮಲ್ಲಿಗವಾಡದ ಪ್ರಗತಿಪರ ರೈತ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ, ಸಂಕಲನ ಉಷಾ ಕುಲಕರ್ಣಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಂಕೋಲಾ ತಾಲೂಕು ಬಡಗೇರಿಯ ಸುಕ್ರಿ ಬೊಮ್ಮಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಒಕ್ಕಲಿಗರ ಪದಗಳು. ಲಚ್ಚಾಡರೆ ಕಂಡೇ ಮುತ್ತಲ ಚೋಡೆಲೆ ಕಂಡೇ ಮುತ್ತಿನ ದುರೋಗಕ್ಕೆ ಇಳಿದೆ ಚಾಡರಿ ಕಂಡೇ ಮುತ್ತಲ ಚುಡಿಲಿ ಕಂಡೇ ಮುತ್ತಿನ ದುರೋಗಕ್ಕೆ ಲಿಳಿ ದುರ್ಗಕ್ಕೆ ಇಳದೆಯೋ ಮಾದಲೆ ಮಗನೇ ಯಾರೇ ಬಂದೆ ತೋಳ ತಡಿದಾರೋ ಮುತ್ತಿನ ದುರ್ಗಕ್ಕೆ ನಡೆದೆಯೋ ಮಾದಲೆ ಮಗನೇ ಯಾರೇ ಬಂದೆ ತೋಳ ತಡಿದಾರೋ ಯಾರೇ ಬಂದೆ ತೋಳ ತಡೆದಾರೋ ಮಾದಲೆ ಮಗನೇ ಬಂದೆ ತೋಳ ತಡಿದ ಮಾದಲೆ ಮಗನೇ ಲಪ್ಪ ಬಂದೆ ತುಳ ತಡಿದನು ಲಪ್ಪ ಬಂದೆ ತುಳ ಏನಂದೆ ತಡ್ದಾನು ಹಚ್ಚಿಗಾದರೆ ಅಣ್ಣ ಮೆಲಿದೋ ಲಪ್ಪ ಬಂದೆ ತುಳ ಏನಂದೆ ತಡ್ದಾನು ಲಕ್ಷ್ಮಿಗಾದರೆ ಲಣ್ಣ ತಿಂದೇ ಓಗೋ ಹಿಂದೆ ಮೆಲುವ ಲಣ್ಣೆ ನಾಳೆಕ್ಕೆ ಮೆಲುವನು ಲಪ್ಪ ಆಕಾಶದ ಮನೆ ಲಮೋರು ತೋಂದೆ ಮೆಲುವಣ್ಣ ನಾಳೆಕ್ಕೆ ಮೆಲುವನು ಲಪ್ಪ ಆಕಾಶದ ಮನಿ ಲಮೋರು ತಿರುತ್ತ ಮಿಂದೆ ನುಗುಲು ಬಣ್ಣದ ನೆಣ್ಣ ಗೆದೆ ಬತ್ತೀನು ಕಚದ ಮ್ಯಾನಿ ಲಮರುತ ತಿರುತ್ತ ಮಿಂದೆ ನುಗುಲು ಬಣ್ಣದ ಎಣ್ಣ ಗೆದೆ ಬತ್ತೀನು ಬಣದೆಣ್ಣ ಗೆದೆ ಬತ್ತಿ ಅಪ್ಪಲೆ ಕೇಳೋ ಆಗದರೆ ಅಣ್ಣ ಮೆಲೋ ಬಣದೆಣ್ಣ ಗೆದೆ ಬತ್ತಿ ಅಪ್ಪಲೆ ಕೇಳೋ ಲಾಗದರೆ ಅಣ್ಣ ಮೆಲೋವಾನೋ ಲಚ್ಚಾಡರ್ ಗೆದೆ ಮುತ್ತಲೆ ಚೂಡಲೆ ಕಂಡೆ ಮುತ್ತಿನ ದುರೋಗಕ್ಕೆ ಕಿಳಿದೆಯೋಡರಿ ಕಂಡೆ ಮುತ್ತಲ ಚೂಡಿಲಿ ಕಂಡೆ ಮುತ್ತಿನ ದುರೋಗಕ್ಕೆ ಲಿಳಿದೆಯೋ ಮುತ್ತಿನ ದುರ್ಗಕ್ಕೆ ಇಳದೆಯೋ ಮಾದಲೆ ಮಗನೆ ಯಾರೇ ಬಂದೆ ತೋಳ ಇಳದೆಯೋ ಮಾದಲೆ ಮಗನೇ ಯಾರೇ ಬಂದೆ ತುಳ ತಡಿದಾರೋ ಯಾರೇ ಬಂದೆ ತುಳ ತಡದಾರೋ ಮಾದಲೆ ಮಗನೇ ತಾಯೆ ಬಂದೆ ತುಳ ತಡಿದಾರೋ ಯಾರೇ ಬಂದೆ ತುಳ ತಡ್ದಾನೋ ಮಾದಲೆ ಮಗನೇ ತಾಯೆ ಬಂದೆ ತುಳ ತಡಿದಾಳು ತಾಯೆ ಮನೆ ತೋಳ ಏನಂದೆ ತಡ್ದಾಳು ಚಿವೆಗಾದರೆ ಹಾಲ ಕುಡಿದೋ ತಾಯೆ ಮನೆಯರ ಏನಂದೆ ತಡ್ದಿಯಾಳು ಆಚಾರ್ಯಕ್ಕೆ ಹಾಲ ಅತ್ತರವರೆ ಮನೆ ಎದ್ದಳೆ ಚಣ್ಣ ಮಾನೆ ರಂಗುಳುದಲ್ಲಿ ಮೆಟ್ಟೆ ನಿಲೋತ್ತಿದಳು ಅತ್ತರರೆ ಮುನಿ ಎದ್ದಳು ಚಣ್ಣ ಮಾನೆ ರಂಗುಳು ಅಳಿ ಮೆಟ್ಟೆ ನಿಲೋತ್ತಾಳು ರಂಗುಳುದಲ್ಲಿ ಮೆಟ್ಟೆ ನಿಲ್ತಾಳೆ ಚಣ್ಣ ತಾಯೊಳೆ ಜಾನಕಿ ತೊಡೆ ಮ್ಯಾನು ತಾಯೆ ಜಾನಕಿ ತೊಡೆ ಮೇಲೆ ಕುಳ್ಳಿಚಿ ಕಂಡೆ ಎತ್ತಲೆ ಕುದೂಲಲ್ಲ ಬಳೋಗಿಳು ತಾಯೊಳೆ ಜಾನಕಿ ತೊಡೆ ಮೇಲೆ ಕುಳ್ಳಿಚಿ ಕಂಡೆ ನೆತ್ತಲೆ ಕುದೂಲಲ್ಲ ಬಳೋಗಿಳು ಬೆಳಗಿದೆ ನಿಮ್ಮಲೆ ತಾಯೇ ಪಡ್ತೇವೆ ಪಯೋಲೋರ ಬಳ ಕೂದಲೆಲ್ಲ ಬೆಳಗಿದು ನಿಮ್ಮಲೆ ತಾಯೇ ಕೊಡ್ತೀವಿ ಪಾಂಡುರ ಬಳ ಎಣ್ಣೆಲೆ ನೀರಾಕಿದಾನೆ ಉದ್ದಲೆ ದೊಡ್ಡ ಮಾಡೆ ಬೆಳಚಿದಾನು ಚಂಡಿದಾಗ ನೀರಲೆ ಲಾಕಿ ಬಿದು ಉದ್ದಲೆ ದೊಡ್ಡ ಮಾಡೆ ನೆಳಾಚಿ ಉದ್ದ ದೊಡ್ಡ ಮಾಡೆ ಬೆಳಚಿದೆ ಮಗಳಲೆ ಕೇಳೆ ಕೊಡ್ತೀನಿ ಪಾಂಡುರ ಬಳ ಮಗಳಲೆ ಕೇಳೇ ಕೊಡ್ತೀನಿ ಪಾಂಡುರ ಬಳಗಾಕೋ ತಾಯಿನ ತೊಡೆ ಮೇನೆ ತಂದೆಲೆ ತೊಡೆಯಲೆ ಮೇನೆ ಎಲಿ ಮರಿ ಹರದಂಗೆ ಹರದೀತೋ ತಾಯಿ ತೊಡೆ ಮೇನೆ ತಂದೆಯ ತೊಡೆಯಲೆ ಮೇನೆ ಎಲಿ ಮರಿ ಹರಿದಂಗೆ ಅರ್ದಿದೆ ನಮ್ಮಲೆ ಮಗಳ ಕೊಡಬೇಕು ಪಾಂಡುರ ಬಳಗಾಕೋ ಇಲ್ಲಿ ಮರಿ ಅರಿದಂಗೆ ಅರಿದಾಳು ನಮ್ಮಲೆ ಮಗಳು ಕೊಡಬೇಕು ಪಾಂಡುರ ಬಳಗಾಕೋ ಕೊಡಬೇಕು ಪಾಂಡುರ ಬಳಗಾಕೆ ನಮ್ಮಲೆ ಮಗಳ ಹೊಡೆಯೋ ಬೇಡಿ ಮಗಳೀಗ ಬಯೋ ಬಡೀರೋ ಕೊಡಬೇಕು ಪಾಂಡುರ ಬಳಗಾಕೆ ನಮ್ಮಲೆ ಮಗಳೇ ಒಡಿಯೋ ಬ್ಯಾಡಿ ಮಗಳೀಗ ಬಯೋ ಬಡೀರೋ ಒಡವಕ್ಕೆ ಎಡನಲ್ಲ ಬಡವಕ್ಕೆ ಚಾಣೆ ಅಲ್ಲ ಬುದ್ಧಿಲಿ ತಪ್ಪಿದ್ರೆ ಬಡೀಬಹುದು ಬಯವಾಕೆ ಬನ್ಯೂಲಲ್ಲ ಬುದ್ಧಿಲಿ ತಪ್ಪಿದ್ರೆ ಬೋಯಾಬೋದು ನಿಮ್ಮಲೆ ಮಗಳೇ ನಮ್ಮ ಮಾತ ಕೇಳಿದರೆ ಬಡುವುದಿಲ್ಲವೇ ನಮೇ ಬಡೋದಿಲ್ಲೋ ನಿಮ್ಮಲೆ ಮಗಳೇ ನಮ್ಮ ಮಾತ ಕೇಳಿದರೆ ಒಡೆಯೋದಿಲ್ಲ ನಾಮಿ ಬಯೋದಿಲ್ಲ ಓ. ಇದುವರೆಗೆ ಅಂಕೋಲಾ ತಾಲೂಕು ಬಡಗೇರಿಯ ಸುಕ್ರಿ ಬೊಮ್ಮಗೌಡ ಹಾಗೂ ಸಂಗಡಿಗರು ಹಾಡಿದ ಹಾಲಕ್ಕಿ ಒಕ್ಕಲಿಗರ ಪದಗಳನ್ನು ಕೇಳಿದಿರಿ. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3943 5869 ರೂಪಾಯಿಗಳು, ಉದ್ದಿನಕಾಳು 4315-5280 ರೂಪಾಯಿಗಳು, ಹೆಸರುಕಾಳು 3569-6959 ರೂಪಾಯಿಗಳು, ನೆಲಗಡಲೆ ಗೆಜ್ಜೆ ಶೇಂಗಾ 3629-6666 ರೂಪಾಯಿಗಳು, ಬಿಳಿ ಜೋಳ 1260-3589 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1801-2076 ರೂಪಾಯಿಗಳು, ನವಣೆ 2408 ರೂಪಾಯಿಗಳು, ಈರುಳ್ಳಿ 300 ರೂಪಾಯಿಯಿಂದ 1800 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 5232-5252 ರೂಪಾಯಿಗಳು, ಸೋಯಾಬೀನ್ 1212-5589 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 4322-5809 ರೂಪಾಯಿಗಳು, ಗೋಧಿ ಬಿಳಿ ಗೋಧಿ 1833-3355 ರೂಪಾಯಿಗಳು. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆ 1827 ರಿಂದ 2297 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1000 ರಿಂದ 2169 ರೂಪಾಯಿಗಳು, ಸೂರ್ಯಕಾಂತಿ ಅಥವಾ ಸೂರ್ಯಪಾನ 3009 ರಿಂದ 4559 ರೂಪಾಯಿಗಳು. ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಅರೇಕಾನಟ್ ಹಸ್ಕ್ 4399 ರಿಂದ 5205 ರೂಪಾಯಿಗಳು, ಬೆಟ್ಟೆ ಅಡಿಕೆ 26029 ರಿಂದ 42899 ರೂಪಾಯಿಗಳು.